ಈಗ 13ನೇ ಪದ್ಯದಲ್ಲಿ ಷಣ್ಮಹಿಷಿಯರ ಅನಂತರ ಗರುಡ ಶೇಷ ರುದ್ರ ಇವರ ಪತ್ನಿಯರ ವಿಚಾರವನ್ನು ತಿಳಿಸ್ತಾರೆ. ನೀಲಭದ್ರ ಮಿತ್ರವೃಂದ ಮೇಲೆಂದೆನೆಪ ಕಾಳಿಂದಿ ಲಕ್ಷಣೆ ಬಾಲಿಯರಿಗಿಂತ ತದಮ ವಾರುಣಿ ಸೌಪರ್ಣಿ ಗಿರಿಜ ಶ್ರೀಲಕ್ಷ್ಮಿಯುತ ರೇವತಿ ಶ್ರೀ ಮೂಲರೂಪದಿ ಪೇಯಳೆನಿಪಳು. ಕೆಲವು ಪಾಠದಲ್ಲಿ ಪ್ರಿಯಳೆನಿಪಳು ಅಂತಲೂ ಇದೆ. ಶೈಲಜಾದ್ಯರು ದಶಗುಣಾದಮ ತಮ್ಮ ಪತಿಗಳಿಗೆ. ನೀಲ ಭದ್ರ ಮಿತ್ರವೃಂದ ಕಾಳಿಂದಿ ಲಕ್ಷಣ ಈ ಬಾಲೆಯರಿಗಿಂತ ವಾರುಣಿ ಸೌಪರ್ಣಿ ಗಿರಿಜ, ವಾರುಣಿ ಅಂದರೆ ಶೇಷಪತ್ನಿ, ಸೌಪರ್ಣಿ ಗರುಡ ಪತ್ನಿ, ಗಿರಿಜ ಅಂದರೆ ರುದ್ರಪತ್ನಿ, ಇವರು ತಾರತಮ್ಯದಲ್ಲಿ ಕಡಿಮೆ. ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಿಂದ ಬಲರಾಮನ ಪತ್ನಿಯಾಗಿರುವ ರೇವತಿ ಮೂಲ ರೂಪದಲ್ಲಿ ಶ್ರೀ ಅಂತ ಕರೆಸ್ಕೋತಾಳೆ. ಈ ಶೈಲಜೆ ಪಾರ್ವತಿ ಮುಂತಾದವರು ತಮ್ಮ ಪತಿಗಳಿಗಿಂತ 10 ಗುಣಗಳಿಂದ ಕಡಿಮೆ ಅಂತ ತಿಳಿಸ್ತಾರೆ. ಲಕ್ಷ್ಮೀದೇವಿಯ ಆವೇಶ ಪ್ರಯುಕ್ತವಾಗಿ ರೇವತಿ ಶುಕ್ಲಕೇಶ ಆವೇಶಯುಕ್ತನಾಗಿರ್ತಕ್ಕಂಥ ಬಲರಾಮನಿಗೆ ಅತ್ಯಂತ ಪ್ರಿಯಳು ಅಂತ. ಮೂಲ ರೂಪದಿ ಪೇಯಳೆನಿಪಲು ಅಂತಲೂ ಪಾಠ ಇದೆ. ಈಚಲು ಮರದಿಂದ ಸುರಿತಕ್ಕಂಥ ರಸದಿಂದ ಆಗುವ ಪೇಯವಾದ ಮಧ್ಯಕ್ಕೆ ಅಭಿಮಾನಿ ಅಂತ ಅನಿಸ್ಕೋತಾಳೆ. ಅದರಿಂದ ತಸ್ಯ ವಾರುಣ್ಯ ಪ್ರತಿಮಾ ಪ್ರಿಯೇ ರೂಪ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಆದ್ದರಿಂದ ಪೇಯಳೆನಿಪಳು ಅಂತಲೂ ಪಾಠ ಇದೆ. ಈ ಪದ್ಯದಲ್ಲಿ ಕೃಷ್ಣನ ಷಣ್ಮಹಿಷಿಯರು ನೀಲಾದೇವಿ ಭದ್ರ ಮಿತ್ರವೃಂದ ಕಾಳಿಂದಿ ಲಕ್ಷಣ ಮತ್ತು ಜಾಂಬವತಿ ಅವರಿಗಿಂತ ತಾರತಮ್ಯದಲ್ಲಿ ಅವರರು ವಾರುಣಿ ಸೌಪರ್ಣಿ ಪಾರ್ವತಿ ಅಂತ. ನೀಲಾದೇವಿ ಈಕೆ ಕಾವ್ಯಬಾಲನ ಪುತ್ರಿ. ಕೌಮಾರಾವಸ್ಥೆಯಲ್ಲಿದ್ದಾಗಿ ಶ್ರೀಕೃಷ್ಣನೇ ತನ್ನ ಪತಿಯಾಗಬೇಕು ಅಂತ ಶೇಷಾಚಲ ಪರ್ವತದಲ್ಲಿ ಕಠಿಣವಾದ ತಪಶ್ಚರ್ಯೆಯನ್ನು ಮಾಡ್ತಾಳೆ. ಭಗವಂತ ಆಕೆಯ ತಪಸ್ಸಿಗೆ ಮೆಚ್ಚಿ ತಥಾಸ್ತು ಹಾಗೆ ಆಗಲಿ ಅಂತ ವರವನ್ನು ಪ್ರದಾನ ಮಾಡ್ತಾನೆ. ಕೃಷ್ಣಾವತಾರ ಕಾಲದಲ್ಲಿ ಭಗವಂತನಿಂದ ಪರಿಗೃಹಿತಳಾಗ್ತೀನಿ ಅಂತ ವರವನ್ನು ಪಡ್ಕೊಂಡು ತಪಸ್ಸಿನಲ್ಲಿ ಹಾಗೇ ತಪಸ್ಸನ್ನು ಮಾಡ್ತಾ ದೇಹತ್ಯಾಗವನ್ನು ಮಾಡ್ತಾಳೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡುವಂಥ ಸಂದರ್ಭದಲ್ಲಿ ನಂದಗೋಪನ ಭಾವಮೈದನಾದ ಕುಂಭಕನಲ್ಲಿ ನೀಲ ಅನ್ನೋ ಹೆಸರಿನಿಂದ ಅವತಾರವನ್ನು ಮಾಡ್ತಾಳೆ. ಕೋಸಲ ರಾಜನ ನಗ್ನಜಿತ್ ಅಂತರಾಜ ಆ ನೀಲಾದೇವಿಯ ಸ್ವಯಂವರವನ್ನು ಏರ್ಪಾಡು ಮಾಡ್ತಾನೆ. ರುದ್ರದೇವರಿಂದ ವರ ಪಡೆದ 7 ಮಂದಿ ದೈತ್ಯರು ಬಲಿಷ್ಠರು ಒಬ್ಬರಿಗಿಂತ ಒಬ್ಬರು ಉನ್ಮತ್ತವಾಗಿರ್ತಕ್ಕಂಥ ಗೂಳಿಗಳ ರೂಪವನ್ನು ತಗೊಂಡು ಸಜ್ಜನರನ್ನು ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ನಗ್ನಜಿತ್ ರಾಜ ಆ 7 ಗೂಳಿಗಳನ್ನು ಯಾರು ಬಂಧನ ಮಾಡ್ತಾರೋ ಅವರಿಗೆ ಈ ನೀಲಾದೇವಿಯನ್ನು ಕೊಡುವುದಾಗಿ ಸ್ವಯಂವರದ ಪಣವನ್ನು ಇಟ್ಟಿರ್ತಾನೆ. ಸಮಸ್ತ ವೀರಾದಿ ವೀರರಾಗಿರ್ತಕ್ಕಂಥ ಎಲ್ಲ ರಾಜರು ಆ ನೀಲಾದೇವಿಯ ರೂಪ ಲಾವಣ್ಯಗಳಿಂದ ಮೋಹಿತರಾಗಿ ಮುಂದೆ ಬರ್ತಾರೆ. ಗೂಳಿಗಳನ್ನು ಎದುರಿಸ್ತೀವಿ ಅಂತ ಹೋಗಿ ಆ ಗೂಳಿಗಳನ್ನು ಎದುರಿಸ್ಲಿಕ್ಕೆ ಆಗದೆ ಸೋತು ಹಿಂತಿರುಗಿ ವಾಪಸ್ ಹೋಗ್ತಾರೆ. ಆಗ ಯದುಕುಲ ತಿಲಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಆ 7 ದುಷ್ಟ ಗೂಳಿಗಳನ್ನು ಏಕಕಾಲದಲ್ಲಿ ಲೀಲಾಜಾಲವಾಗಿ ಹಿಡಿದು ಮೂಗುದಾರ ಹಾಕಿ ಬಂಧನ ಮಾಡ್ತಾನೆ. ಆಗ ನೀಲಾದೇವಿ ಕೃಷ್ಣನ ಕೊರಳಿಗೆ ಹಾರವನ್ನು ಸಮರ್ಪಣೆ ಮಾಡ್ತಾಳೆ, ಆತನ ಪತ್ನಿಯಾಗ್ತಾಳೆ. ಇನ್ನು ಭದ್ರಾದೇವಿ ಸದ್ಗುಣಗಳಿಂದ ಭದ್ರ ಅಂತ ಹೆಸರನ್ನು ಪಡ್ಕೊಂಡವಳೆ ಭದ್ರಾದೇವಿ. ಕೇಕೆಯ ದೇಶದ ಅಧಿಪತಿಯಾಗಿರ್ತಕ್ಕಂಥ ದುಷ್ಟಕೇತುವನ ರಾಜ ಕೃಷ್ಣನ ಸೋದರತೆಯಾದ ಶ್ರುತಕೀರ್ತಿ ಎಂಬುವಳಲ್ಲಿ ಈ ಭದ್ರ ಹುಟ್ಟುತ್ತಾಳೆ. ಬಾಲ್ಯದಿಂದಲೂ ಶ್ರೀಕೃಷ್ಣನೇ ತನ್ನ ಪತಿಯಾಗಬೇಕು ಅಂತ ಮಾತಾಪಿತೃಗಳನ್ನು ಪದೇ ಪದೇ ಕೇಳ್ಕೊತಾ ಇದ್ಲು. ಶ್ರುತಕೀರ್ತಿಯ ಮಾತನ್ನು ಕೇಳಿ ಶ್ರೀಕೃಷ್ಣ ಭದ್ರಾದೇವಿಯನ್ನು ಪರಿಗ್ರಹ ಮಾಡಿ ಪಟ್ಟಮಹಿಷಿಯರಲ್ಲಿ ಒಬ್ಬರನ್ನಾಗಿ ಮಾಡಿಕೊಂಡ. ಶ್ರೀಕೃಷ್ಣನಿಂದ ಈಕೆಯಲ್ಲಿ ಸಂತಾನ ಸಂಗ್ರಾಮ ಆದ ಸಂತಾನಗಳು ಅಂದರೆ ಸಂಗ್ರಾಮಜಿತ್, ಬೃಹತ್ಸೇನ, ಶೂರ, ಪ್ರಹರಣ, ಅಂಜತ, ಜಯ, ಸುಭದ್ರ, ವಾಪಿ, ಆಯು, ಮುಕ್ತಿ, ಸತ್ಯಕಾಂತ ಹೀಗೆ 10 ಮಂದಿ ಪುತ್ರರನ್ನು ಮತ್ತು ಏಕಮಾತ್ರ ಪುತ್ರಿಯನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಪಡೆದ. ಮಿತ್ರವೃಂದ ಪೂರ್ವದಲ್ಲಿ ಅಗ್ನಿಶ್ವಾತನ ರಾಜನ ಪುತ್ರಿ. ಕೇವಲ ಮಿತ್ರಭಾವ ರೂಪವಾಗಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಿ ಸದಾ ಶಾಸ್ತ್ರಶ್ರವಣ, ಪುರಾಣ ಶ್ರವಣ, ಧ್ಯಾನ, ತಪಸ್ಸು ಇತ್ಯಾದಿ ಸತ್ಕರ್ಮಗಳಲ್ಲೇ ಸದಾ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೆ. ಸದಾಕಾಲ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾಗಿರ್ತಕ್ಕಂಥ ಭಗವತ್ ಸಂಬಂಧಿ ವಿಷಯಗಳನ್ನು ಸಜ್ಜನರಿಂದ ಶ್ರವಣ ಮಾಡ್ತಾ ಹಾಗೆಯೇ ಒಂದು ದಿನ ದೇಹತ್ಯಾಗವನ್ನು ಮಾಡ್ತಾಳೆ. ಇದರಿಂದ ಅವಳಿಗೆ ಮಿತ್ರವಿಂದ ಅಂತ ಹೆಸರು ಬಂತು. ದ್ವಾಪರದಲ್ಲಿ ಅವಂತಿ ದೇಶದ ಜಯತ್ಸೇನನ ಪತ್ನಿಯಾಗಿರ್ತಕ್ಕಂಥ ರಾಜಾದಿದೇವಿಯಲ್ಲಿ ಪುತ್ರಿಯಾಗಿ ಜನಿಸ್ತಾಳೆ. ಶ್ರೀಕೃಷ್ಣನ ತಂದೆ ವಸುದೇವನ ಸಹೋದರಿಯರಲ್ಲಿ ಈ ರಾಜಾದಿದೇವಿನೂ ಕೂಡ ಒಬ್ಬಳು. ಪುರಾಣ ಶ್ರವಣ ಮತ್ತು ಸತ್ಕರ್ಮಗಳ ಫಲದಿಂದ ಶ್ರೀಕೃಷ್ಣ ತನ್ನ ಸಹೋದರತೆಯ ಪುತ್ರಿಯಾಗಿರ್ತಕ್ಕಂಥ ಆ ಮಿತ್ರವಿಂದೆಯನ್ನು ವಿವಾಹವಾಗಿ ಷಣ್ಮಹಿಷ್ಯರಲ್ಲಿ ಒಬ್ಬಳನ್ನಾಗಿ ವರಿಸಿದ. ಶ್ರೀಕೃಷ್ಣನಿಂದ ಮಿತ್ರವೃಂದಾದೇವಿಯಲ್ಲಿ ಆದ ಸಂತಾನದ ವಿವರ ವೃಕ, ಹರ್ಷ, ಅನಿಲ, ಗುರುದ್ರ, ವರ್ಧನ, ಉನ್ಮಾದ, ಮಹಾಶ, ಪಾವನ, ವನ್ಹಿ ಮತ್ತು ಕ್ಷುದಿ ಅಂತ 10 ಮಂದಿ ಪುತ್ರರು ಹುಟ್ಟುತ್ತಾರೆ. ಆಮೇಲೆ ಕಾಳಿಂದಿ ದೇವಿ ಪೂರ್ವದಲ್ಲಿ ವಿವಸ್ವಾನ್ ನಾಮಕನ ಆದ ಸೂರ್ಯನ ಪುತ್ರಿ, ಯಮುನಾದೇವಿಯ ತಂಗಿನೇ ಈ ಕಾಳಿಂದಿ ದೇವಿ. ಶ್ರೀಕೃಷ್ಣನ ಪತ್ನಿ ಆಗಬೇಕು ಅಂತ ಮಹತ್ ಅಭಿಲಾಷೆಯಿಂದ ಜಿತೇಂದ್ರಿಯಳಾಗಿ ಹರಿಸ್ಮರಣೆಯಲ್ಲೇ ಆಸಕ್ತಳಾಗಿದ್ಲು. ಘೋರ ತಪಶ್ಚರ್ಯೆಯನ್ನು ಮಾಡ್ತಾಳೆ. ಯಮುನಾ ನದಿಯ ತೀರದಲ್ಲಿ ತಪಶ್ಚರ್ಯದಲ್ಲಿ ನಿರತಳಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಬೇಟೆಗಾಗಿ ಬಂದಿರತಕ್ಕಂಥ ಅರ್ಜುನನನ್ನು ನೋಡ್ತಾಳೆ. ಆಗ ಆ ಕಾಲಂದಿ ತನ್ನ ಮನೋಭಿಲಾಷೆಯನ್ನು ಅರ್ಜುನನಲ್ಲಿ ಹೇಳ್ತಾಳೆ. ಅರ್ಜುನನ ಕೋರಿಕೆಯಂತೆ ಶ್ರೀಕೃಷ್ಣ ಪರಮಾತ್ಮ ಕಾಳಿಂದಿಯನ್ನು ಪರಿಗ್ರಹ ಮಾಡಿ ತನ್ನ ಷಣ್ಮಹಿಷ್ಯರಲ್ಲಿ ಒಬ್ಬಳನ್ನಾಗಿ ಮಾಡಿಕೊಂಡ. ಶ್ರೀಕೃಷ್ಣನಿಂದ ಕಾಳಿಂದಿ ದೇವಿಯಲ್ಲಿ ಆದ ಸಂತಾನದ ವಿವರ ಶ್ರುತ, ಕವಿ, ವೃಷ, ವೀರ, ಸುಬಾಹು, ಭದ್ರ, ಶಾಂತಿ, ದರ್ಶ, ಪೂರ್ಣಮಾಸ ಮತ್ತು ಸೋಮಕ ಅಂತ 10 ಕ್ರಮದಿಂದ ಪುತ್ರಾರ ಪಡೆದು ಅಂತ ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ ತಿಳಿಸ್ತಾರಲ್ಲ ಅವರ ಹೆಸರುಗಳು. ಲಕ್ಷಣಾದೇವಿ ಇವಳು ಬರ್ಹಿಷ್ಠತ್ವನ ರಾಜನ ಪುತ್ರಿ. ಬಹಳ ಲಕ್ಷಣ ಸಂಪನ್ನಳಾಗಿದ್ದರಿಂದ ಲಕ್ಷಣ ಅಂತ ಆ ರಾಜ ನಾಮಕರಣವನ್ನು ಮಾಡ್ತಾನೆ. 27 ಸಲ್ಲಕ್ಷಣಗಳಿಂದ ಯುಕ್ತಳಾಗಿರ್ತಕ್ಕಂಥ ಆ ಲಕ್ಷಣಾದೇವಿ ರಮಾ ಬ್ರಹ್ಮಾದಿ ವಂದ್ಯನಾಗಿರ್ತಕ್ಕಂಥ ಸರ್ವ ಗುಣ ಸಂಪನ್ನನಾಗಿರ್ತಕ್ಕಂಥ ಭಗವಂತನ ಪ್ರತಿಮೆಗೆ ಸರ್ವಾಲಂಕಾರವನ್ನು ಮಾಡಿ ಹಾಲು, ಬೆಣ್ಣೆ, ಮೊಸರು ಇತ್ಯಾದಿ ವಸ್ತುಗಳನ್ನು ನಿತ್ಯ ನಿವೇದನ ಮಾಡಿ ಅದನ್ನೇ ಭೋಜನ ಮಾಡ್ತಾ ಭಗವಂತನೇ ಪತಿಯಾಗಬೇಕು ಅಂತ ಸದಾಕಾಲ ಧ್ಯಾನಾದಿಗಳನ್ನು ಮಾಡ್ತಿರ್ತಾಳೆ. ಭಗವಂತ ಭಗವಂತನ ಸ್ಮರಣೆಯಲ್ಲೇ ತನ್ನ ದೇಹತ್ಯಾಗವನ್ನು ಕೂಡ ಮಾಡ್ತಾಳೆ. ದ್ವಾಪರ ಯುಗದಲ್ಲಿ ಮದ್ರರಾಜನ ಪುತ್ರಿಯಾಗಿ ಅವತಾರವನ್ನು ಮಾಡ್ತಾಳೆ. ಈ ಮದ್ರರಾಜ ತನ್ನ ಪುತ್ರಿಯ ಸ್ವಯಂವರವನ್ನು ಏರ್ಪಾಡು ಮಾಡಿ ಬಲವಾಗಿರ್ತಕ್ಕಂಥ ಧನುಸ್ಸನ್ನು ಹೆದೆಯೇರಿಸುವಂತಹ ಮಹಾವೀರ ಯಾರಿದ್ದಾರೋ ಅವನಿಗೆ ಈ ಪುತ್ರಿಯನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಒಂದು ಪಣವನ್ನು ಸ್ವಯಂವರದ ಪಣವನ್ನು ಇಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಸ್ವಯಂವರ ಮಂಟಪಕ್ಕೆ ಬಂದು ಲೀಲೆಯಿಂದ ಧನುರ್ಭಂಗವನ್ನು ಮಾಡ್ತಾನೆ. ಆಗ ಲಕ್ಷಣಾದೇವಿ ಶ್ರೀಕೃಷ್ಣನ ಕೊರಳಿಗೆ ಮಾಲೆಯನ್ನು ಸ್ವಯಂವರ ಮಾಲಿಕೆಯನ್ನು ಹಾಕ್ತಾಳೆ. ಹೀಗೆ ಶ್ರೀಕೃಷ್ಣನಿಂದ ಲಕ್ಷಣಾದೇವಿಯಲ್ಲಿ ಆಗಿರ್ತಕ್ಕಂಥ ಮಕ್ಕಳು ಅಂದರೆ ಪ್ರಘೋಷ, ಗಾತ್ರವಂತ, ಸಿಂಹಬಲ, ಪ್ರಬಲ, ಊರ್ಧ್ವಗ, ಮಹಾಶಕ್ತಿ, ಸಹಜದ ಅಂತ 8 ಮಂದಿ ಪುತ್ರರು. ಅಪರಿಚಿತ ಅನ್ನೋ ಒಂದು ಏಕೈಕ ಪುತ್ರಿ ಹುಟ್ಟಿದ್ಲು. ಇನ್ನು ಜಾಂಬವತಿ ದೇವಿ. ಜಾಂಬವತಿ ಪೂರ್ವದಲ್ಲಿ ಸೋಮಪುತ್ರಿಯಾಗಿ ಅವತಾರ ಮಾಡಿದ್ಲು. ಕನ್ಯಾವಸ್ಥೆಯಲ್ಲಿ ಮಹಾವೈರಾಗ್ಯಶಾಲಿಯಾಗಿ ಸರ್ವೇಂದ್ರಿಯಗಳ ಕ್ರಿಯೆಗಳನ್ನು ಭಗವಂತನ ಪಾದಾರವಿಂದಗಳಿಗೆ ಸದಾಕಾಲ ಅರ್ಪಣೆಯನ್ನು ಮಾಡ್ತಿದ್ಲು. ಬ್ರಾಹ್ಮಣರನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸ್ತಾ ಇದ್ಲು. ಭೂ ವೈಕುಂಠ ಅನ್ನೋ ಶ್ರೀನಿವಾಸನ ದರ್ಶನವನ್ನು ಮಾಡಿ ಆ ಪರಮ ಪುರುಷನನ್ನು ಅಪಾದ ಮೌಳಿ ಪರ್ಯಂತ ಸ್ತೋತ್ರ ಮಾಡ್ತಾ ಇದ್ಲು. ಮಹರುದ್ರದೇವರ ಅವತಾರಭೂತರಾಗಿರ್ತಕ್ಕಂಥ ಜೈಗೀಶವ್ಯನ ಮುನಿಗಳಿಂದ ಉಪದೇಶವನ್ನು ಪಡ್ಕೊಂಡು ಸದಾ ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತಳಾಗಿದ್ಲು. ಋಷಿ ತೀರ್ಥದಲ್ಲಿ ಕೃಷ್ಣಾವತಾರ ಪರ್ಯಂತ ತಪಶ್ಚರ್ಯೆಯನ್ನು ಮಾಡಿ ಯೋಗಶಕ್ತಿಯಿಂದ ದೇಹತ್ಯಾಗವನ್ನು ಮಾಡಿದ್ಲು. ದ್ವಾಪರ ಯುಗದಲ್ಲಿ ವೃಕ್ಷರಾಜನಾಗಿರ್ತಕ್ಕಂಥ ಜಾಂಬುವಂತನಿಂದ ಸಾಕಲ್ಪಟ್ಟು ಸಾಕುಪುತ್ರಿ ಅಂತ ಕರೆಸ್ಕೊಂಡು ಜಾಂಬವತಿ ನಾಮಕಳಾಗಿ ಪ್ರಸಿದ್ಧಿ ಹೊಂದಿದ್ಲು. ಆ ಸೆಮಂತಕಮಣಿ ಅನ್ವೇಷಣಾ ನಿಮಿತ್ತ ಆ ಪ್ರಸಂಗದಲ್ಲಿ ಕೃಷ್ಣ ಗಹನವಾಗಿರ್ತಕ್ಕಂಥ ಅರಣ್ಯವನ್ನು ಪ್ರವೇಶ ಮಾಡಿ ಅಲ್ಲಿಯೇ ಇರ್ತಕ್ಕಂಥ ಜಾಂಬವಂತ ವಾಸ ಮಾಡತಕ್ಕಂಥ ಗುಹೆಯನ್ನು ಹೊಕ್ಕ. ಅಲ್ಲಿ ಜಾಂಬವಂತನೊಂದಿಗೆ ಯುದ್ಧ ಮಾಡಿ ತಾನು ಆ ಜಾಂಬವಂತನಿಗೆ ರಾಮಾವತಾರ ದರ್ಶನವನ್ನು ಮಾಡಿಸಿ ತ್ರೇತಾಯುಗದ ರಾಮನೇ ದ್ವಾಪರ ಯುಗದ ಶ್ರೀಕೃಷ್ಣ ಅಂತ ಅವನಿಗೆ ಮನವರಿಕೆ ಮಾಡಿಕೊಟ್ಟ. ರಾಮ ಭಕ್ತಾಗ್ರೇಸರನಾಗಿರ್ತಕ್ಕಂಥ ಜಾಂಬವಂತ ಅತ್ಯಂತ ಹಿರಿಯ. ಆ ಸಂದರ್ಭದಲ್ಲಿ ಜಾಂಬವಂತ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ಸಮುದ್ರ ಮಥನ ಸಮಯದಲ್ಲಿ ಭಗವಂತ ಧನ್ವಂತ್ರಿ ರೂಪವನ್ನು ಧಾರಣೆ ಮಾಡಿರುವಂಥ ಸಂದರ್ಭದಲ್ಲಿ ಅಮೃತದಿಂದ ತುಂಬಿರತಕ್ಕಂಥ ಸುವರ್ಣ ಕಲಶವನ್ನು ತನ್ನ ಕರದ್ವಯಗಳಲ್ಲಿ ಹಿಡ್ಕೊಂಡು ಕ್ಷೀರ ಸಮುದ್ರದಿಂದ ಬರ್ತಾನೆ. ಆ ಸಮಯದಲ್ಲಿ ಧನ್ವಂತ್ರಿಯ ಕಣ್ಣಿನಿಂದ ಆನಂದ ಪಾಶ್ವಗಳು ಅಮೃತ ಕಲಶದಲ್ಲಿ ಬಿದ್ದಾಗ ಆ ನೇತ್ರ ಬಿಂದುಗಳಿಂದ ತುಳಸಿಯ ಉದ್ಭವ, ಆ ತುಳಸಿಯೇ ಜಾಂಬವತಿ. ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಪದ್ಮಪುರಾಣ ಉತ್ತರಕಾಂಡದಲ್ಲಿ ಉಮಾಮಹೇಶ್ವರ ಸಂವಾದದ ವಿಚಾರವನ್ನು ತಿಳಿಸ್ತಾರೆ. ತುಳಸಿ ಜಾಂಬವತಿ ಇತ್ಯುಕ್ತ ಲಕ್ಷ್ಮೀ ಆವೇಶೇನ ಸಂಯುತ ತಯಾ ಸಂಪೂಜೆಯೇ ವಿಷ್ಣು ಲೋಕಂ ಅವಾಪ್ನುಯಾತ್. ಜಾಂಬವತಿನೇ ತುಳಸಿ. ನೀಲ, ಭದ್ರ, ಮಿತ್ರವಿಂದ, ಕಾಲಿಂದಿ, ಲಕ್ಷಣ ಈ ಐದು ಮಂದಿ ಶ್ರೀಕೃಷ್ಣನ ಮಹಿಷಿಯರಲ್ಲಿರೋದಕ್ಕಿಂತ ಜಾಂಬುವತಿಯಲ್ಲಿ ಲಕ್ಷ್ಮೀ ಆವೇಶ ಅನ್ನೋದು ಹೆಚ್ಚು. ಇದರಿಂದ ನೀಲಾದಿಗಳಿಗಿಂತ ಜಾಂಬುವತಿನೇ ಶ್ರೇಷ್ಠಳು. ಲಕ್ಷ್ಮೀ ಆವೇಶ ಹೆಚ್ಚಿರುವ ಸಮಯದಲ್ಲಿ ಜಾಂಬುವತಿ ಶೇಷದೇವರಿಗೆ ಸಮಾನಳು ಅಂತ ಕರೆಸ್ಕೋತಾಳೆ. ಆವೇಶ ಹ್ರಾಸ ಆದಾಗ ಪ್ರದ್ಯುಮ್ನನಿಗಿಂತ 20 ಗುಣಗಳು ಅಧಿಕಳು. ರಮಾವೇಶ ಆಧಿಕ್ಯ ಕಾಲೇ ಜಾಂಬವತಿ ಶೇಷ ಸಮ ಅನ್ಯಾಹ ಕಿಂಚಿದೂನಾಹ ರಮಾ ಆವೇಶ ಹ್ರಾಸ ಕಾಲೇ ಪ್ರದ್ಯುಮ್ನಾತ್ ವಿಂಶದ್ ಗುಣ ಅಧಿಕಾಹ ಅಂತ ತಾರತಮ್ಯ ಕೌಸ್ತುಭದಲ್ಲಿ ಈ ವಿಚಾರವನ್ನು ತಿಳಿಸ್ತಾರೆ. ಶ್ರೀಕೃಷ್ಣನಿಂದ ಜಾಂಬವತಿಯಲ್ಲಿ ಆಗಿರ್ತಕ್ಕಂಥ ಮಕ್ಕಳ ವಿವರವನ್ನು ಹೇಳುತ್ತಾರೆ. ಸಾಂಬ, ಸುಮಿತ್ರ, ಪುರಂಜಿತ್, ಶತಜಿತ್, ಸಹಸ್ರಜಿತ್, ವಿಜಯ, ಚಿತ್ರಕೇತು, ವಸುಮಾನ, ದ್ರುಪದ ಮತ್ತು ಕ್ರಮ ಅಂತ. ಮತ್ತು ಒಬ್ಬಳು ಪುತ್ರಿ. ಇನ್ನು ಬಲರಾಮನ ಪತ್ನಿ ರೇವತಿ. ಈಕೆ ರೇವತರಾಜನ ಪುತ್ರಿ. ಬಲರಾಮನಲ್ಲಿ ಪರಮಾತ್ಮನ ಶುಕ್ಲಕೇಶ ಆವೇಶ ಹೇಗಿದೆಯೋ ಮೂಲ ರೂಪದಲ್ಲಿ ಶೇಷನ ಪತ್ನಿ ವಾರುಣಿಯಲ್ಲೂ ಕೂಡ ರಮಾವೇಶ ಲಕ್ಷ್ಮೀ ಆವೇಶ ಇದೆ. ಇದರಿಂದ ಮೂಲ ರೂಪದ ವಾರುಣಿ ದೇವಿಗೆ ಶ್ರೀ ಅಂತ ಹೆಸರು. ಈ ವಿಷಯವನ್ನೇ ದಾಸರಾಯರು ಶ್ರೀ ಲಕುಮಿಯುತ ರೇವತಿ ಸಿರಿ ಮೂಲ ರೂಪದಿ ಅಂತ ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ. ವಾರುಣಿ ಮಧ್ಯರೂಪಳಾಗಿ ಬಲರಾಮನನ್ನು ತೃಪ್ತಿಪಡಿಸ್ತಾ ಇದ್ಲು. ಅದರಿಂದ ಪೇಯಳೆನಿಪಳು ಅಂತ, ಅಂದರೆ ನಿಷಿದ್ಧ ಅಲ್ಲದೇ ಇರತಕ್ಕಂಥ ಪೇಯ ಅಂತ ತಿಳಿಸ್ತಾರೆ. ರುದ್ರದೇವರ ಪತ್ನಿ ಸತೀದೇವಿ ದಕ್ಷ ಪ್ರಜಾಪತಿಯ ಯಾಗಶಾಲೆಯಲ್ಲಿ ಅವಮಾನ ಹೊಂದಿ ಯೋಗಾಗ್ನಿಯಿಂದ ದಗ್ಧಳಾದ ಮೇಲೆ ರುದ್ರದೇವರನ್ನು ಒಲಿಸೋದಕ್ಕಾಗಿ ಹಿಮವತ್ ಪರ್ವತರಾಜನ ಪತ್ನಿ ಮೇನಕೆಯಲ್ಲಿ ಪಾರ್ವತಿಯಿಂದ ಅವತಾರವನ್ನು ಮಾಡ್ತಾಳೆ. ಪರ್ವತನ ಕುಮಾರಿ ಪಾರ್ವತಿ, ಶೈಲಜಾ ಅಂತಲೂ ಹೆಸರು. ಶೈಲಜಾದ್ಯರು ಅಂದರೆ ಗರುಡ ಪತ್ನಿ ಸೌಪರ್ಣಿ, ಶೇಷಪತ್ನಿ ವಾರುಣಿ ಮತ್ತು ರುದ್ರಪತ್ನಿ ಪಾರ್ವತಿ ಅಂತ ಈ ಮೂವರು ತಮ್ಮ ತಮ್ಮ ಪತಿಗಳಿಗಿಂತ ದಶ ವಿಜಾತಿಯ ಗುಣಗಳಿಂದ ಅಧಮರು ಅಂದರೆ ತಾರತಮ್ಯದಲ್ಲಿ ಕಡಿಮೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ.